ಇದು ಕಲಬೆರಕೆಯನ್ನು ಗುರುತಿಸಲಿಕ್ಕೆ ಹೇಗೆ ಬಳಕೆದಾರರಾಗಿರ್ಬೋದು ರೈತ ಬಾಂಧವರಾಗಿರ್ಬೋದು ಹೇಗೆ ಇದನ್ನು ಶುದ್ಧ ಹಾಲು ಅಂತೇಳಿ ಹೇಗೆ ನಾವು ಜಸ್ಟಿಫಿಕೇಶನ್ ಮಾಡ್ಕೊಳ್ಬೇಕು? ಅದು ಸಾಮಾನ್ಯವಾಗಿ ಅದು ಲ್ಯಾಬೊರೇಟ್ರಿಯಲ್ಲಿ ಅದನ್ನು ಅದರ ಗುಣಮಟ್ಟವನ್ನು ಈಗ ನಾವು ಫಿಸಿಕಲ್ ಟೆಸ್ಟನ್ನು ಸಾಮಾನ್ಯವಾಗಿ ಮಾಡಬಹುದು. ಅದೇ ರೀತಿಯಾಗಿ ಒಂದು ಈ ಕಲಬೆರಕೆಯನ್ನು ಟೆಸ್ಟ್ ಮಾಡಬೇಕಾದ್ರೆ ಒಂದು ಲ್ಯಾಬೊರೇಟ್ರಿಯಲ್ಲಿ ಒಂದು ಮಿಲ್ಕ್ ಟೆಸ್ಟಿಂಗ್ ಕಿಟ್ ಅಂತ ಬರ್ತದೆ. ಅದನ್ನು ಮುಖ್ಯವಾಗಿ ಒಂದು ಯಾರಾದರೂ ಈ ವಿತರಕರು ಆಗಿರ್ಬೋದು ಅಥವಾ ಈ ಒಂದು ನಮ್ಮ ಉತ್ಪಾದಕರಾಗಿರ್ಬೋದು ಅದನ್ನ ಅಂತ ಒಂದು ಕಿಟ್ಟನ್ನು ತರಿಸಿ ಅದನ್ನು ಇಟ್ಕೊಂಡ್ರೆ ಸಾಮಾನ್ಯ ಅತಿ ಸರಳವಾಗಿ ಒಂದು ಈ ಹಾಲನ್ನು ನಾವು ಟೆಸ್ಟ್ ಮಾಡಬಹುದಾಗಿದೆ. ಹಾಗೆಲ್ಲೇ ಹಾಲಿನ ಒಂದು ಸಂಸ್ಕರಣೆಗೆ ಮುಖ್ಯವಾಗಿ ನಾವು ಬಂದರೆ ಹಾಲನ್ನು ಯಾವ ರೀತಿಯಾಗಿ ಸಂಸ್ಕರಣೆ ಮಾಡ್ಕೋಬೇಕು, ಸಂಸ್ಕರಣೆ ಯಾಕೆ ಮಾಡ್ಕೋಬೇಕಂತ ಹೇಳ್ತೀರಿ ಹಾಲಿನ? ಮೊದಲೇ ಹೇಳಿದ ಹಾಗೆ ಈ ಹಾಲು ಒಂದು ಅತ್ಯಂತ ಈ ಕ್ರಿಮಿಕೀಟಗಳಿಗೆ ಒಂದು ಉತ್ಪಾದಕತೆಗೆ ಹೆಚ್ಚಿನ ಒಂದು ಒಳ್ಳೆಯ ಆಹಾರ ಪದಾರ್ಥ. ಅದನ್ನು ನಾವು ಈ ಹಾಲನ್ನು 5-6 ಗಂಟೆಗಳವರೆಗೆ ಮಾತ್ರ ನಾವು ಅದನ್ನು ಕೆಡದಂತೆ ಇಡಬಹುದಾಗಿದೆ. ಹಾಲು ಒಡೆದೋಯ್ತು ಅಂತ ಹೇಳ್ತಾರೆ ನಮ್ಮ ಗ್ರಾಮದಲ್ಲಿ. ಹಾಲು ಒಡೆಯೋಕ್ಕಿಂತ ಮುಂಚೆ ಈಗ ಈಗೇನು ತಾವೇನು ಕಲಬೆರಕೆ ಮಾಡ್ತಾರಂತಿರಲ್ಲ, ಈಗ ಅದರಲ್ಲಿ ಸೋಡಿಯಾ ಅಥವಾ ಯೂರಿಯಾ ಅಥವಾ ಸಾಲ್ಟ್ ಇವನ್ನ ಹಾಕಿದರೆ ಅದನ್ನು ಇನ್ನೂ ಸ್ವಲ್ಪ ಹೆಚ್ಚು ಗಂಟೆಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಇದನ್ನು ನಾವು ಸಹ ಒಂದು ಕಡಲ್ ಟೆಸ್ಟ್ ಅಂತ ಅಂತೀವಿ. ಜಸ್ಟ್ ಒಂದು ಹಾಲನ್ನು ಸ್ಯಾಂಪಲನ್ನು ನಾವು ಒಂದು ಪ್ರಣಾಳದಲ್ಲಿ ಹಾಕಿ ಅದನ್ನು ಹೀಟ್ ಮಾಡಿದರೆ ಅದು ಒಂದು 10 ಸೆಕೆಂಡ್ ಅಥವಾ 15 ಸೆಕೆಂಡ್ನಲ್ಲಿ ಒಡೆದೋಗ್ತದೆ. ಹೌದು, ಆ ಒಂದು ಸಿಂಪಲ್ ಟೆಸ್ಟ್ ಮುಖಾಂತರವೂ ಸಹ ಹಾಲಿನ ಒಂದು ಗುಣಮಟ್ಟವನ್ನು ಕಂಡುಕೋಬಹುದಾಗಿದೆ. ಅಂತಂದರೆ ಈಗ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ಕೋಬೇಕಪ್ಪ ಅಂತಂದರೆ ಒಳ್ಳೆ ರೀತಿಯಲ್ಲಿ ಅದನ್ನು ಸಂರಕ್ಷಿತವಾಗಿ ಇಟ್ಕೋಬೇಕಾಗ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಹಾಲನ್ನು ಕರೆದ ತಕ್ಷಣ ಅದನ್ನು ಒಂದು ಕಡಿಮೆ ಉಷ್ಣತೆಯಲ್ಲಿ ಅದನ್ನು ಶೇಖರಿಸಿ ಇಡಬೇಕಾಗ್ತದೆ. ಕಡಿಮೆ ಅದಂದರೆ 0-4 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಅದನ್ನು ಶೇಖರಣೆ ಮಾಡಬೇಕು. ಅದಾದ ನಂತರ ಇನ್ನೂ ನಾವು ಹೆಚ್ಚಿನ ಒಂದು ಗಂಟೆಗಳ ಕಾಲ ಅದನ್ನು ಕೆಡದಂತೆ ಇಡಬೇಕಾದ್ರೆ ನಾವು ಪ್ಯಾಶ್ಚರೈಸೇಷನ್ ಅಂತೀವಿ. ಈ ಪ್ಯಾಶ್ಚರೈಸೇಷನ್ನಲ್ಲಿ ಒಂದು 3 ವಿಧಗಳಿದೆ. ಒಂದು 62 ಡಿಗ್ರಿಯನ್ನು 30 ನಿಮಿಷಗಳ ಕಾಲ ಅಥವಾ 72 ಡಿಗ್ರಿ ಉಷ್ಣಾಂಶದಲ್ಲಿ 15 ಸೆಕೆಂಡ್ಗಳ ಕಾಲ ಅಥವಾ ಇನ್ನೂ ಅಲ್ಟ್ರಾ ಹೈ ಟೆಂಪರೇಚರ್ ಪ್ಯಾಶ್ಚರೈಸೇಷನ್ ಪ್ರೊಸೆಸ್ ಅಂತೀವಿ. ಅದರಲ್ಲಿ 130 ಡಿಗ್ರಿಗೆ 2-4 ಸೆಕೆಂಡ್ಗಳ ಕಾಲ ನಾವು ಅದನ್ನು ಹೀಟ್ ಮಾಡಿದ್ದೀವಿ ಅಂದರೆ ಶಾಖ ಕೊಟ್ಟಾಗ ಅವೆಲ್ಲ ಒಂದು ಕ್ರಿಮಿಕೀಟಗಳು ಅದರೊಳಗಿರುವ ಏನು ನಾವು ಪ್ಯಾಥೋಜನ್ಸ್ ಅತ್ತೀವಿ ಅವೆಲ್ಲ ಸತ್ತೋಗ್ತವೆ. ಆವಾಗ ನಾವು ಅದನ್ನು ಸರಿಯಾಗಿ ಮತ್ತೆ 4 ಡಿಗ್ರಿ ಸೆಂಟಿಗ್ರೇಡ್ಗೆ ತಂದು ಸರಿಯಾಗಿ ಶೇಖರಿಸಿಟ್ರೆ ಅದನ್ನು ಮಿನಿಮಮ್ ಆಗಿ 2-3 ವಾರಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಒಳ್ಳೆಯದು ಸರ್. ಈಗ ಭಾರತವು ಕೂಡ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಷ್ಟು ಉತ್ಪಾದನೆಯಾದಂತಹ ಹಾಲನ್ನು ಒಂದೇ ದಿನ ಬಳಕೆ ಮಾಡೋದು ಬಹಳ ಕಷ್ಟ. ಈಗ ನಾವು ಯಾಕಂತಂದರೆ ಈಗ ಸಂಸ್ಕರಣೆಗೆ ಮೌಲ್ಯವರ್ಧನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಈ ಒಂದು ಹಾಲಿನ ಉತ್ಪನ್ನಕ್ಕೆ ಬಂದರೆ ಯಾವ ರೀತಿಯಾಗಿ ಈ ಹಾಲನ್ನು ನೇರವಾಗಿ ಬಳಕೆ ಮಾಡೋದ್ರ ಜೊತೆಗೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಪೂರಕ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ? ಹಾಲಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ನಾವು ತಯಾರು ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಈಗ ನಾವು ಹೇಳಿದ್ವಿ, ಈಗ ಅಮೂಲ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಆ ಒಂದು ಸಂಸ್ಥೆ ಸಾಕಷ್ಟು ಹಾಲಿನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಅದೇ ರೀತಿಯಾಗಿ ಅವರು ಒಂದು ಇನ್ನೊಂದು ಉತ್ಪನ್ನ UHT ಮಿಲ್ಕ್ ಅಂತ ಹೇಳಿ ತರಿಸಿದ್ದಾರೆ. ಇದನ್ನು ನಾವು ಮಿನಿಮಮ್ ಆಗಿ 2-3 ತಿಂಗಳುಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಅಲ್ಟ್ರಾ ಹೈ ಟೆಂಪರೇಚರ್ ಪ್ಯಾಶ್ಚರೈಸ್ಡ್ ಮಿಲ್ಕ್ ಏನಿದೆ ಅದು ಇಟ್ ಈಸ್ ಈಕ್ವಲ್ ಟು ಸ್ಟರ್ಲೈಸ್ಡ್ ಮಿಲ್ಕ್ ಅನ್ನಂಗೆ. ಸುಧಾರಿತ ಕ್ರಮದಲ್ಲಿ ಇನ್ನೂ ಹೆಚ್ಚಿಗೆ ನಾವು ಅಸೆಪ್ಟಿಕ್ ಪ್ರೊಸೆಸಿಂಗ್ ಅಂತೀವಿ. ಆ ಅಸೆಪ್ಟಿಕ್ ಪ್ರೊಸೆಸಿಂಗ್, ಅಲ್ಟ್ರಾ ಹೈ ಟೆಂಪರೇಚರ್ ಇವೆರಡನ್ನೂ ಸಹ ಮಾಡಿದಾಗ 8-9 ತಿಂಗಳುಗಳ ಕಾಲ ಸಹ ಈ ಹಾಲನ್ನು ಕೆಡದಂತೆ ಇಡಬಹುದಾಗಿದೆ. ದೀರ್ಘಕಾಲಿಕವಾಗಿ ಇಟ್ಕೋಬಹುದಾಗಿದೆ. ಅದೇ ರೀತಿಯಾಗಿ ಈ ಹಾಲಿನ ಉತ್ಪನ್ನಗಳನ್ನು ನಾವು ಬೇರೆ ಬೇರೆ ಒಂದು ವರ್ಗೀಕರಣ ಮಾಡಿದಾಗ ಸುವಾಸಿತ ಹಾಲಾಗಿರ್ಬೋದು ಅಥವಾ ಖೋವಾ, ಇದು ಬಹಳ ಒಂದು ಜನಪ್ರಿಯವಾದಂತಹ ಒಂದು ಹಾಲಿನ ಉತ್ಪನ್ನ. ಈ ಖೋವಾದಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಬಹುದಾಗಿದೆ. ಪೇಡಾ ಮಾಡಬಹುದಾಗಿದೆ, ಕಲಾಕಂದ್ ಮಾಡಬಹುದಾಗಿದೆ, ರಸಗುಲ್ಲ ಅಥವಾ ಶ್ರೀಖಂಡ್, ಆಮೇಲೆ ಪನ್ನೀರನ್ನ ಈಗ ಎಲ್ಲ ಅತ್ಯಂತ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವಂತಹ ಒಂದು ಪನ್ನೀರನ್ನಾಗಿ ಸಹ ಒಂದು ಈ ಹಾಲನ್ನ ಬೇರೆ ರೀತಿಯಾಗಿ ಮಾರ್ಪಡಿಸಬಹುದಾಗಿದೆ. ಅದೇ ರೀತಿಯಾಗಿ ಲಸ್ಸಿ, ಐಸ್ ಕ್ರೀಮ್, ಚಾಕ್ಲೇಟ್, ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಅಂತ ಸಹ ಈಗ ಒಂದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅಂದ್ರೆ ಗುಣಮಟ್ಟಕ್ಕೆ ಬಂದಾಗ ನೇರವಾಗಿ ಹಾಲನ್ನ ಉಪಯೋಗ ಮಾಡೋದ್ರ ಬದಲು ಈಗ ಪದಾರ್ಥಗಳನ್ನ ಮಾಡಿ ಉಪಯೋಗ ಮಾಡಿದಾಗ ಏನಾದರೂ ಪೌಷ್ಟಿಕತೆಯಲ್ಲಿ ಏನಾದ್ರು ವ್ಯತ್ಯಾಸ ಕಾಣುತ್ತಾ? ಪೌಷ್ಟಿಕತೆಯಲ್ಲಿ ಹೆಚ್ಚಿನ ವ್ಯತ್ಯಾಸ ಏನು ಕಾಣೋದಿಲ್ಲ. ಆದರೆ ನಾವು ಅದರ ಆ ಪದಾರ್ಥದ ಜೊತೆಗೆ ಏನೇನು

10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಪೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ಲನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಬಳಸಬೇಕು. ಜಿಲ್ಲೆಯಲ್ಲಿ ಟೊಮ್ಯಾಟೋಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಅಂಗಮಾರಿ ರೋಗ ಬಾಧೆ ಕಂಡುಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮಿಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ಸಾಕಾಣಿಕೆದಾರರಿಗೆ ಮಾಹಿತಿಯನ್ನು ಹೇಳೋದಾದರೆ, ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತದೆ. ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಿ. ಇನ್ನು ಬೇಕಾಗುವ ಉಪ್ಪಿನಾಂಶ ಅಥವಾ ಖನಿಜ ಮಿಶ್ರಣವನ್ನು ಮೇವಿನ ಜೊತೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕೂಡಿಸಬೇಕು. ಕೇಳಿದ್ರ ರೈತ ಬಾಂಧವರು ಇದುವರೆಗೆ ನಾಳೆಯ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ನೆಲಗಡಲೆ ಶೇಂಗಾ ಘುಂಗ್ರಿ 4,455 ರೂಪಾಯಿಯಿಂದ 5,305 ರೂಪಾಯಿ. ಈರುಳ್ಳಿ 650 ರೂಪಾಯಿಯಿಂದ 3,270 ರೂಪಾಯಿ. ಭತ್ತ ರಾಜಹಂಸ 1,009 ರೂಪಾಯಿಯಿಂದ 1,269 ರೂಪಾಯಿ. ಭತ್ತ ಸೋನಾ ಮಸೂರಿ 1,249 ರೂಪಾಯಿಯಿಂದ 1,769 ರೂಪಾಯಿ. ತೊಗರಿ ಕೆಂಪು 4,800 ರೂಪಾಯಿಯಿಂದ 4,800 ರೂಪಾಯಿ. ಈಗ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ 1,090 ರೂಪಾಯಿಯಿಂದ 1,525 ರೂಪಾಯಿ. ಹೆಸರುಕಾಳು 6,380 ರೂಪಾಯಿಯಿಂದ 6,380 ರೂಪಾಯಿ. ಭತ್ತ ಸೋನಾ ಮಸೂರಿ 2,205 ರೂಪಾಯಿಯಿಂದ 2,205 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 5,500 ರೂಪಾಯಿಯಿಂದ 5,500 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಒಣಮೆಣಸಿನಕಾಯಿ ಸ್ಥಳೀಯ 5,900 ರೂಪಾಯಿಯಿಂದ 8,900 ರೂಪಾಯಿ. ಭತ್ತ ಕಾವೇರಿ ಸೋನ 1,900 ರೂಪಾಯಿಯಿಂದ 1,984 ರೂಪಾಯಿ. ಭತ್ತದ ಆರ್ನರ್ ಆರ್ ಹೊಸದು 2,000 ರೂಪಾಯಿಯಿಂದ 2,250 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 2,500 ರೂಪಾಯಿಯಿಂದ 2,600 ರೂಪಾಯಿ. ಇದುವರೆಗೆ ರಾಯಚೂರು ಲಿಂಗಸೂರು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಪಶು ಧನ ಕಾ ಬಿಮಾರ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ಈಗ ಕೇಳಿ ಮಾನ್ವಿ ತಾಲೂಕಿನ ಉದ್ಬಳ ಗ್ರಾಮದ ಅಂಜಪ್ಪ, ನಿಂಗಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಶಂಭೋ ಶಂಕರ ಅಂಬಿಗನು ತಾನಾದಡೆ ಶಂಭೋ ಶಂಕರ ಅಂಬಿಗನು ತಾನಾದಡೆ ನಂಬ ಕುಂಬೆ ಕುಶಲವನಿಟ್ಟು ಸಿರಿ ಸಂಪತ್ತನ್ನು ಕೊಟ್ಟೇ